ಎಸ್ವಿ ತಾರಾನಾಥ್ ಹಾಗೂ ನಾಗರಾಜ್ ಕೆಎಸ್. ಇನ್ನು ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದು ನಾನು ನಿಮ್ಮ ಬಾನುಲಿಗೆಯ ಷಣ್ಮುಖ ಹೆಚ್ವಿ. ಆಕಾಶವಾಣಿ ಹಾಸನ ಎಫ್ಎಂ. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಹಾಗೂ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ರೈತ ಮಿತ್ರರೇ, ಇಂದಿನ ಕಿಸಾನ್ ವಾಣಿಯಲ್ಲಿ ಕೇಳಿ ಅಳ್ಳಿಕಟ್ಟೆ ಪ್ರಸ್ತುತ ಕೃಷಿ ವಿದ್ಯಮಾನಗಳ ಕುರಿತು ಮಾತುಕತೆ. ಭಾಗವಹಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಹಾಗೂ ಸ್ಫೂರ್ತಿ ಎಎಂ. ಸುಮಕ್ಕ ಏಳಣ್ಣ, ಹೇಗಿದ್ರಿ? ಚೆನ್ನಾಗಿದ್ದೀನಿ ಕಣ್ಣಣ್ಣ. ಬಹಳ ದಿನಗಳಾಯ್ತು ಕಾಣ್ಲೇ ಇಲ್ಲ. ಓ ಅಬ್ಬಾಲೇನಣ್ಣ, ಇನ್ ಸಾಲ್ ಸಾಲ್ ಸಾಲು, ಅದ್ರದೇ ಗಡಿಬಿಡಿ ಓಡಾಟ ತಯಾರಿ ಇದೇ ಆಯ್ತು. ನೀನೇನವ ಮನೆಯಲ್ಲಿ ಸಾಕಷ್ಟು ಗಾಡಿಗಳು ಇಟ್ಕೊಂಡಿದ್ಯಾ, ಹಂಗಾಗಿ ಪೂಜೆ ಪುನಸ್ಕಾರ ಅಂತ ಓಡಾಡ್ತೀಯ. ಇನ್ನು ಅದು ಇದು ಏನಾರು ಮಾಡ್ತಿರ್ಬೇಕೇನೋ. ಇನ್ನು ಹಬ್ಬ ಅಂದ್ಮೇಲೆ ತಿಂಡಿ ತೀರ್ತ ಬೇಕಲ್ಲಣ್ಣ, ಹಂಗೆ ಅದು ಇದು ತಯಾರಿ ನಡೆಸ್ತಾ ಇದೀವಿ. ಆಮೇಲೆ ಹೆಂಗೈತೆ ಮಳೆ? ಮಳೆ ಚೆನ್ನಾಗಿ ಬಂತು ಈ ವರ್ಷ, ಪರವಾಗಿಲ್ಲ, ಏನು ಹಾವಳಿ ಕೊಡ್ಲಿಲ್ಲ, ಸಮಯಕ್ಕೆ ತಕ್ಕಂಗೆ ಹದವಾಗ್ ಬಂತು, ಒಳವು ಕೊಡ್ತು ಮದ್ ಮಧ್ಯ. ಮತ್ತ ಅವಾಗ ಇವಾಗ ಒಂಚೂರು ನಾನು ಈಗ ಮೊನ್ನೆ ಗೊಬ್ಬರ ಎಲ್ಲ ಹಾಕ್ಸ್ದೆ, ಒಂದ್ ಮಳೆನೂ ಬಿತ್ತಪ್ಪ, ನೆಮ್ಮದಿ ಆಯ್ತು. ಅಡಕೆ ಹಾಕಿದೀನಿ ಅಂತಂದಲ್ಲ, ಒಟ್ಟು ಎಷ್ಟು ಹಾಕಿದ್ರಿ ಅಣ್ಣ? ಅದು ಒಂದೂವರೆ ಎಕರೆಗೆ. ಈಗ ಹೊಸ್ದಾಗಿ ತೋಟ ಮಾಡೋ ಲೆಕ್ಕನೇ ತಿಟ್ಕ ಅಂದ್ರೆ, ಈ ಬೋರ್ ಎಲ್ಲ ಬಂದ್ಬಿಟ್ಟಿತ್ತಾ, ಕಾಫಿ ಬಡ್ಡೆ ಎಲ್ಲ ಕೀಳ್ಸಿ ಹೊಸ್ದಾಗಿ ಕಾಫಿ ಗಿಡನೂ ಅಣಕೇನು ಕೂರ್ಸ್ಕೊಂಡಿದೀನಿ. ಈಗ ತೊಂದ್ರೆ ಏನು ಅಂದ್ರೆ, ಗಿಡ ದೊಡ್ಡವಿಲ್ಲ ನೋಡು, ಕಳೆ ಮಳೆ ಬೇರೆ ಅವಾಗಿವಾಗ ಹದವಾಗಿ ಬೀಳುತ್ತ ನೋಡು. ಚೆನ್ನಾಗಿ ನಮ್ಮ ಅಡಕೆ ಗಿಡ ಕಾಫಿ ಗಿಡಕ್ಕಿಂತ ಹಸನಾಗಿ ಬೆಳೀತಾ ಐತೆ ಕಳೆ. ಅದನ್ನ ನಾನು ನಿವಾರಿಸದೆ ಒಂದ್ ದೊಡ್ಡ ತಲೆಬಿಸಿ ಈಗ ನನ್ಗೆ. ನೀನೇನ್ ತಲೆ ಕೆಡಿಸ್ಕೋಬೇಡ, ನಮ್ಗೆಲ್ಲ ಈಗ ಒಂದ್ ಒಳ್ಳೆ ಉಪಾಯ ಹೇಳಕ್ಕೆ, ಅವನ್ನೆಲ್ಲ ಹೆಂಗ್ ನಿಯಂತ್ರಣ ಮಾಡ್ಬೇಕು ಅಂತ ಹೇಳ್ಕೊಡಕ್ ಅಣೆಯ ಇಲ್ವಾ? ಅಣೆ ಇದ್ದಾಗ ನೀನ್ ತಲೆ ಕೆಡಿಸ್ಕೋತೀಯ? ಅದಕ್ಕೆ ಬಂದಿವಿ ಇವತ್ತು ಅಣೆನ ಹತ್ರ ಕೇಳ್ಕೊಳ್ಳೋಣ. ನನ್ಗೂ ತಲೆ ಬಿಸಿ ಬಂದೋಯ್ತು, ಎಷ್ಟಂತ ಆಳುಗಳಿಗೆ ನಾನು ಸಂಬಳ ಕೊಟ್ಟು ಮಾಡ್ಸಕಾಯ್ತದೆ ಹೇಳು. ಅದಕ್ಕೆ ಅಣ್ಣ ಸಿಗ್ತದಲ್ಲ ಇವತ್ತು ಹೆಂಗು, ಅದಕ್ಕೆ ಒಂದಿಷ್ಟು ಕೇಳ್ಕೊಳ್ಳೋಣ ಏನು ಅಂತ ಬಂದಿವ್ನಿ. ಬಾ ಹೋಗ್ ಬರ್ನಂಗೆ ಅಣ್ಣ ನಿಮ್ಮ ಕಡೆಗೆ ನಡಿ. ಮತ್ತೆ ಅಣ್ಣ, ಓ ಶಂಕರಣ್ಣ, ನೋಡು ನಾನು ಏನು ಸುದ್ದಿ ನೇರವಲ್ ನಿಂದು. ಏ ಈಗ ಸುದ್ದಿ ಅಂತಂದ್ರೆ ಅಣ್ಣ, ನೀ ಕಣಗೆ ಸಾಲ ಹಿಡಿದ ಹಬ್ಬ, ಪಿತೃಪಕ್ಷ ಇತ್ತು ಆಯ್ತಾ, ಇನ್ ಬಾ ಅಂತಂದ್ರೆ ಆಯುಧ ಪೂಜೆ ಬರ್ತದೆ, ಇನ್ ಹಿಂಗೆ ಇನ್ನ ಸಾಲ ಹಿಡಿದ ಹಬ್ಬಗಳೇ ಅಲ್ವಾ, ಹಂಗಾಗಿ ಇನ್ನ ಬಿಜಿ ಆಗ್ಬಿಟ್ಟಿದ್ಯಾ? ಬಿಜಿ ಅಂತಂದ್ರೆ ಕೈಯಲ್ಲಿ ದುಡ್ಡಿದ್ರೆ ಬಿಜಿ, ದುಡ್ಡಿಲ್ಲ ಗೆಂಡೆ ಮಾರನ ಅಂತಂದ್ರೆ ನೀನ್ ಸ್ವಲ್ಪ ತಡಿ ತಡಿ ಅಂತೀಯ. ಇನ್ನ ಮಕ್ಳು ಮರಿ ಬಟ್ಟೆ ತೆಗಿಬೇಕು, ಇನ್ನ ಮನೆಗೆ ಅದು ಇದು ಖರ್ಚಿಗೆ ಇದ್ದದ್ದೇ ಅಲ್ವಾ, ಅದಕ್ಕೆ ಒಸಿ ಒಂಚೂರು ಗೆಂಡೆ ಮಾರನ ಅಂತಿದೀನಿ. ಏನಂತೀಯ? ಗೆಂಡೆ ಇದ್ದಷ್ಟು ಒಳ್ಳೇದು ಶಂಕರಣ್ಣ, ಗೊತ್ತಾಗ್ಲಿಲ್ಲ ನಿಂಗೆ. ಈಗ ಯಾರು ಬಂದ್ರು ಗೆಂಡೆ ಮೇಲೆ ಹೇಳ್ಬೋದಾ? ಗೆಂಡೆ ಮರಲ ಈಗ ಬಂದ್ಬಿಟ್ಟು ಕೇಳಿದ್ರೆ ಹೆಂಗ್ ಕೊಡ್ತೀಯ ಅಂತ ಹೇಳ್ಬಿಟ್ಟು ಹೇಳ್ಬೋದಾ? ಬರೀ ದೊಡ್ಡ ಗುಡ್ಡೆ ತೋರಿಸಿ ಗುಡ್ಡೆ ತೋರಿಸಿ ಮುಂದಕ್ಕೆ ಹಾಕೋದು. ನಿನ್ ಎಷ್ಟು ಜನ ಬರ್ಲಿ ತೋರಿಸ್ಬೋದು, ಗೆಂಡೆ ಮರಲ ಇನ್ನು ಬಂದು ಪೆರಕ ಬಿಟ್ರಂಗೆ ಅಂತ ಅನ್ಬೋದಲ್ವಾ? ಅದಕ್ಕೆ ಇಟ್ಕೊಳ್ಳೋದು ಒಳ್ಳೇದು. ಯಾಕೆ ಅಂತ ಅಂದ್ರೆ ಯಾವಾಗ್ಲೂ ಈ ದೀವಳಿಗೆ ಟೈಮಿಂಗ್ ನೋಡಪ್ಪ, ಒಳ್ಳೆ ರೇಟ್ ಇರ್ತದೆ. ಯಾಕೆ ಅಂತ ಅಂದ್ರೆ ಬೆಳೆದಿದ್ದಾರಲ್ಲ ಈಗ ಶುರು ಆಗ್ಬಿಡ್ತಾರೆ, ಗೌರಿಯಿಂದ ಕೆಳಕ್ ಶುರು ಮಾಡ್ತಾರಲ್ಲ, ಅವಾಗ್ಲಿಂದ ಮಾರಾಟ ಮಾಡಕ್ ಶುರು ಮಾಡ್ತಾರೆ. ಕಿತ್ಕಿತ್ತಾರಲ್ಲ ತಗೊಂಡೋಗಿ ಬರೀ ಮಾರಾಟ ಮಾಡೋದೇ ಆಯ್ತದೆ ಅಲ್ವಾ? ಹಂಗಾಗಿ ಇಟ್ಕೊಂಡ್ರೆ ಆ ಟೈಮ್ಗೆಲ್ಲ ಅದು ಇರೋದಿಲ್ವಲ್ಲ, ಎಲ್ಲ ಕಡಿಮೆ ಆಗಿರ್ತದೆ, ಹಂಗಾಗಿ ಒಳ್ಳೆ ರೇಟ್ ಬರ್ತದೆ ಅಂತ ಹೇಳ್ಬಿಟ್ಟು. ಈಗ ನಮ್ಮ ಮಾವ ಒಬ್ಬಿದ್ದ, ಅವ ಎಂತ ಬುದ್ಧಿವಂತ ಅಂತ ಅಂದ್ರೆ ಎಲ್ಲ ಹಾಕ ಟೈಮಲ್ಲೇ ಹಾಕನ್ ಗೆಂಡಯ್ಯ, ಮಾರ್ತಾ ಇರ್ಲಿಲ್ಲ, ಮಾರ್ತಾನೆ ಇರ್ಲಿಲ್ಲ. ಈಗ ಅಂತವಲ್ಲ ಕಲ್ತ್ಕೊಂಡಿದ್ ಮತ್ ನಾನೇ ಇಟ್ಟು ಮಾರ್ಬೇಕು ಅಂತ ಹೇಳ್ಬಿಟ್ಟು, ಇಲ್ಲ ಅಂತ ಕೆಟ್ಬಿಡ್ತೀವಿ ನಾವು ಅಂತ ಅನ್ಕೊಂಡು ಅದಿಟ್ಬಿಟ್ಟು ದೇವಳಿಗೆ ಟೈಮ್ಗೆ ಇಲ್ಲೆಲ್ಲೋ ಮಾರಾಟ ಮಾಡ್ತಾರಲ್ಲ, ಮತ್ತೆ ಮತ್ತೆ ಸೀದಾ ಬಾಂಬೆ. ಓಹೋ, ಲಾರಿ ಮಾಡ್ಕೊಂಡು ಬಾಂಬೆಗೆ ತಗೊಂಡು ಹೋಗ್ಬಿಟ್ಟು ನನ್ನ ಕರ್ಕೊಂಡು ಹೋಗೋಣ ಜೊತೆ ಜೊತೆಗೆ ಕರ್ಕೊಂಡು ಹೋಗ್ಬಿಟ್ಟು ಎಲ್ಲ ಒಳ್ಳೆ ರೇಟು ಶಂಕರಣ್ಣ, ಇಲ್ಲಿ 10 ರೂಪಾಯಿ ಇದ್ರೆ ಅಲ್ಲಿ 20 ರೂಪಾಯಿ ಸಿಗೋದು. 1 ಟು ಡಬಲ್, 1 ಟು ಡಬಲ್ ಇನ್ನೂ ಜಾಸ್ತಿನೇ ಅಂದಾಜಲ್ಲಿ ಹೇಳಿದ್ ನಾನು, ಒಳ್ಳೆ ಆದಾಯ ಸಿಗದ. ಹಂಗಾಗಿ ಅವಂತೋ ಕಲ್ತ್ಕೊಂಡಿದ್ ನೋಡಪ್ಪ, ನಾನಿದ ಹಿಟ್ ಮಾರ್ಬೇಕು ಅಂತ, ಹಿಟ್ ಮಾರ್ಬೇಕು ಅಂತ ಹೇಳ್ಬಿಟ್ಟು ನಾನು ಅದನ್ನೇ ಮಾಡ್ತಿದ್ದೀನಿ. ಈಗ ನಿಮ್ಮಂತರ ಇರ್ತಾರಲ್ಲ, ನಿಮ್ಗೂ ಎಲ್ಲ ಹಿಟ್ ಮಾರಿ ಅಂತ ಹೇಳ್ತೀನಿ. ನೀನ್ ಹೇಳ್ದಂಗ ಹಂಗೆ ಮಾಡ್ತೀನಿ ಬಿಡು. ಏನ್ ಮಾಡ್ತೀನಿ ಗೊತ್ತಾ, ಬಂದವ್ರಿಗೆಲ್ಲ ಗುಡ್ಡೆ ತೋರಿಸ್ತೀನಿ, ಮಾರ್ದಾಗ ಕೊಡ್ತೀನಿ, ಮಾರ್ದಾಗ ಕೊಡ್ತೀನಿ ಅಂತೀನಿ ಅಲ್ವಾ. ಆಮೇಲೆ ತೋರ್ಸಕ್ಕೆ ಅಂತ ಇಟ್ಕೋಬೇಡ ನಿನ್ ಗುಡ್ಡೆಯ, ಆಯ್ತಾ? ಆಮೇಲೆ ಏನೋ ಮಾಡಕ್ ಹೋಗಿ ಇನ್ನೇನೋ ಆಯ್ತು ಅಂತ ಅಂತ ಆಗ್ಬಿಡ್ತದೆ. ಒಂದು ಹೇಳದಷ್ಟೇ, ಹಿಂಗ ಐತು ನೋಡಪ್ಪ, ಇನ್ನು ಮಾರಾಟ ಮಾಡಿಲ್ಲ, ಏನು ಕೇಳ್ತಾ ಇಲ್ಲ ಯಾರು, ಒಳ್ಳೆ ರೇಟ್ ಬಂದಿಲ್ಲ, ಒಳ್ಳೆ ರೇಟ್ ಬಂದ್ಮೇಲೆ ಬಡ್ಡಿ ಸಮೇತ ಕೊಡ್ತೀನಿ ಅಂತ ಅನ್ನು. ಈಗ ಅಸ್ಲಿಂದ ಕೊಡಕಾಯ್ತಲ್ಲ, ನೀ ಬಡ್ಡಿ ಬೇರೆ ಅಂತಂದೆ. ಅಲ್ಲ ಅಲ್ಲ ಹೇಳುದು, ಬೇಕಾದ್ರೆ ಅವ್ರು ಬೇಕಾದ್ರೆ ಬಂದಿಲ್ಲ ಮಲ್ಕಳ್ಳಿ. ಅಲ್ಲ ಅದ್ ನಿಜ ಬಿಡು, ಹೆಂಗ ಅವನಿಗೂ ಅದು ಹೊತ್ತೋಗ ಕಳೀತದೆ, ನಮಗೂ ಹೊತ್ತು ಕಳೀತದೆ. ಈಗ ಇಲ್ಲಿ ಸಮಸ್ಯೆ ಆಗಿದ್ದು ಇಷ್ಟೇ ಅಣ್ಣ. ಈಗ ಸುಮಕ್ಕ ತೋಟ ಮಾಡಕ್ಕೆ ಅಂತ ಹೊಂಟವಳ, ಈ ಇದ್ದಿದ್ದು ಕಾಪಿ ಬಡ್ಡೆ ಎಲ್ಲ ಕಿತ್ಬಿಟ್ಟವಳೆ, ಕಿತ್ಬಿಟ್ಟು ಮತ್ತೆ ಹೊಸದಾಗ ಒಂದಷ್ಟು ಕಾಪಿ ಕೂರಿಸಿ ಅದ್ರ ಜೊತೆಗೆ ಅಡಕೆ ಹಾಕಂದವಳೆ. ಈಗ ಅದು ಬಯಲಾಗ್ಬಿಡ್ತಲ್ಲ, ಅವಳೆ ಹಸನಾಗಿ ಕಳೆ ಬಂದ್ಬಿಟ್ಟೈತೆ. ಕಳೆ ನೋಡು, ಹಸನಾಗಿ ಬಂದೈತೆ. ಇವಳಿಗೆ ಆಳ್ಕೈಯಲ್ಲಿ ಕೀಳ್ಸಕ್ಕೆ ಕಷ್ಟ, ಆಯ್ತಾ? ದುಡ್ಡು ಕೊಡಕ್ ಆಯ್ತಿಲ್ಲ, ಏನ್ ಮಾಡೋದು ಅಂತಿದ್ಲ. ಅದಕ್ಕೆ ನಾನು, ನೀನ್ ಯಾಕವ ತಲೆ ಕೆಡ್ಸ್ಕತ್ಯ ಹಣೆ ಇದ್ದಾಗ, ಏನಾರು ಒಂದ್ ಪರಿಹಾರ ಹೇಳ್ತಾನೆ ಅಂತ ಹೇಳಿ ಕರ್ಕ ಬಂದೆ. ಹಂಗೆ ಈಗ ಏನ್ ಮಾಡ್ಬೋದು ಅಂತೀಯ? ಈಗ ನೋಡಪ್ಪ, ನಾನ್ ಬೆಳೆಯೋದ್ ಬೆಳೆತಾನೆ, ನಾನು ಕಳೆ ಬೆಳಿತೇನೆ. ಅಲ್ಲ, ಕಳೆ ಹೋಗ್ಸದ್ ಹೆಂಗೆ ಅಂತ ಹೇಳೋ. ಓ ಹಂಗೆ ಹೇಳ್ಬೇಕು ಅಂತ ಅಂದ್ರು, ಈ ಬರೀ ಬೆಳೆ ಬೆಳೆ ಬೆಳೆ ಅಂತ ಅನ್ಕೊಂಡ್ ಬೆಳೆಯಲ್ಲಿ ನಾವು ಅದಕ್ಕೆ ಏನ್ ಬೇಕು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತೀವಿ. ಈ ಕಳೆ ಹೋಗ್ಸಕ್ ಏನು ಅಂತ ಯೋಚನೆ ಮಾಡ್ತೀವಿ, ಅದೇ ಈಗ ತೊಂದರೆ ಆಗಿರೋದು. ಹೌದೌದು. ಆಮೇಲೆ ಮೊನ್ನೆ ಎಲ್ಲ ಓದ್ತಾ ಇದ್ದೆ ನಾನು, ಈ ಕಳೆಯಿಂದವ ಈ ಸುಮಾರು 8-48% ಅಷ್ಟು ನಷ್ಟ ಆಯ್ತದಂತೆ. ಅರ್ಧ ಭಾಗನೇ, ಅರ್ಧ ಭಾಗವೇ ಬಿಟ್ಬಿಟ್ರೆ ಹೆಚ್ಚು ಕಮ್ಮಿ ಅರ್ಧವೇ. 4 ಪಲ್ಲ ರಾಗಿ ಆಗತ್ತಕ್ಕೆ 2 ಪಲ್ಲ, ಹಿಂಗೆ ಅದು ಜಾಸ್ತಿ ಆಯ್ತದೆ ಅಂತ ಹೇಳ್ಬಿಟ್ಟು. ಆಮೇಲೆ ಕಳೆದು ಇನ್ನೊಂದೇನೋ ಗೊತ್ತಾ ಸಮಕ್ಕ, ಅದು ಬಾರಿ ಬೆಳೆದು ಬೆಳೆದು ಈ ಗಿಡಗಳಿರ್ತಾವಲ್ಲ, ಯಾವ್ದೇ ಗಿಡ ಆಗ್ಲಿ, ಆ ಗಿಡಗಳ ಮೂಲಕ ಒಂದಷ್ಟು ಈ ಮಣ್ಣಿನಲ್ಲಿ ತೇವಾಂಶ ಅಂತ ಇರ್ತದಲ್ಲ, ಅದು ಆವಿ ಆಯ್ತು ಆಹೋಯ್ತಾ ಇರ್ತದೆ. ಯಾಕೆಂತಂದ್ರೆ ಗಿಡ ಬತ್ತದಂಗೆ ಒಣಗದಂಗೆ ಒಣಗದಂಗೆ ಭೂಮಿಲಿರೋ ಸತ್ವ ಎಲ್ಲ ತಗತ ಇರ್ತದೆ. ಅದಕ್ಕೇನು ತೇವಾಂಶ ಬೇಕು ಅದೆಲ್ಲ ತಗತ ಇರ್ತದೆ. ಈ ಬಿಸಿಲು ಕಿರಣ ಜಾಸ್ತಿ ಆದಂಗ ಜಾಸ್ತಿ ಆದಂಗೆ ಅದರಲ್ಲಿರೋ ನೀರು ಆವಿ ಆಗ್ಲೇಬೇಕಲ್ಲ, ಅದು ಒಂದು. ಮತ್ತೆ ಇನ್ನೊಂದು ಅದು ಆಸ್ಮೋಸಿಸ್ ಅಂತ ಅಂತಾರಲ್ಲ, ಎಲೆ ಮೇಲೆಲ್ಲ ಕುದಿರ್ತಾವ ನೋಡು, ಮಂಜಿನ ಹನಿ ಮುತ್ತಿನ ಹನಿ ಅಂತ ಅಂತ ಅಂತಾರಲ್ಲ, ಯಾವ್ದೇ ಗಿಡ ಆಗ್ಲಿ ಅದು ತನ್ನಲ್ಲಿರೋ ಅಂತ ಒಂದಷ್ಟು ನೀರಿನಂಶನ ಬಿಟ್ಕೊಡ್ತಾ ಇರ್ತದೆ ಬಿಸಿಲಿಗೆ, ಇಂಥದಕ್ಕೆ ವಾತಾವರಣಕ್ಕೆ ಬಿಟ್ಕೊಡ್ತಾ ಇರ್ತದೆ. ಹಂಗೆ ಅದು ಸುಮಾರು ನೀರು ಆತರ ಆವಿಯಾಗಿ ಹೋಗ್ಬಿಡ್ತದಂತೆ. ನಾನೇನ್ ಅನ್ಕೊಂಡಿದ್ದೆ, ಇಷ್ಟು ದಿವಸ ಕಳೆ ಅಲ್ವಾ ಬರ್ಲಿ ಬಿಡು ಅಂತ ಅನ್ಕೊಂಡಿದ್ದೆ, ಕಳೆ ಬಂದ್ರೆ ಚೆನ್ನಾಗಿರ್ತದಲ್ಲ, ಅದನ್ನೇ ಬೇಕಾದ್ರೆ ಒಂದ್ ಸ್ವಲ್ಪ ದಿವಸ ಬಿಟ್ಕೊಂಡು ಮಲ್ಚಿಂಗ್ ಮಾಡ್ಕೊಳ್ಳೋದು ಅಂತ, ಮಲ್ಚಿಂಗ್ ಮಾಡ್ಕೊಬಿಟ್ರೆ ಒಳ್ಳೆ ಗೊಬ್ಬರ ಆಗ್ತದಲ್ಲ ಅಂತ ಅನ್ಕೊಂಡಿದ್ದೆ. ಅದು ಒಳ್ಳೇದೇ, ಅದು ತಪ್ಪು ಅಂತ ಅಲ್ಲ, ಅಂದ್ರೆ ಇದು ಓದ್ತಾ ಇದ್ನಲ್ಲ ಸ್ವಲ್ಪ ತಿಳ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅವಾಗ ಗೊತ್ತಾಗಿದ್ದು ಇದು. ಆಮೇಲೆ ಈ ಕಳೆಗಳದ್ದು ಏನು ಅಂತ ಅಂದ್ರೆ ವಿಶೇಷ ಅಂತ ಅಂದ್ರೆ, ಈಗ ಒಂದು ಹೊಲದಲ್ಲಿ ನಾವು ಬೆಳೆದಿರೋ ಅಂತ ಬೆಳೆ, ಈಗ ಒಂದು ಮೆಕ್ಕೆಜೋಳ ಅಂತ ಇಟ್ಕೊಳಪ್ಪ, ಮೆಕ್ಕೆಜೋಳ ಬಿತ್ತಿರ್ತೀವಲ್ಲ ನಾವು, ಆ ಮೆಕ್ಕೆಜೋಳ ಮತ್ತೆ ಕಳೆ ಅದರಲ್ಲೇ ಬೆಳೆದಿರೋ ಜೊತೆಲಿ ಬೆಳೆದಿರೋ ಕಳೆ ಅವೆರಡನ್ನೂ ತಗೊಂಡ್ ಪರೀಕ್ಷೆ ಮಾಡಿದ್ರೆ ಈ ಮೆಕ್ಕೆಜೋಳದಲ್ಲಿ ಎಷ್ಟು ಪೋಷಕಾಂಶ ಹೀರ್ಕೊಂಡಿರ್ತದ ಮೆಕ್ಕೆಜೋಳ, ಅದಕ್ಕಿಂತ ಜಾಸ್ತಿ ಪೋಷಕಾಂಶ ಕಳೆ ಹೀರ್ಕೊಂಡಿರ್ತದೆ. ಅಂದ್ರೆ ನಾವೀಗ NPK ಅಂತ ಕರಿತೀವಲ್ಲ, ನೈಟ್ರೋಜನ್ ಫಾಸ್ಫರಸ್ ಪೊಟ್ಯಾಶು ಅಂತ ಹೇಳ್ಬಿಟ್ಟು, ಅದು ಈ ಬೆಳೆಗಿಂತಲೂ ಇದ್ರಲ್ಲಿ ಜಾಸ್ತಿ ಇರ್ತದಂತೆ. ಬೆಳಗ್ಗಿಂತ ಜೋರ ಕಳೆನೆ ಎದ್ ನಿಂತಿರುತ್ತದೆ, ಅದಕ್ಕೆ ಅವು ಬಾರಿ ಚೆನ್ನಾಗಿ ಬೆಳೆಯೋದು. ಹಂಗಾಗಿ ಒಂದಷ್ಟು ನಾವು ಇದು ಮಾಡ್ಲೇಬೇಕು ಅಂತ ಹೇಳ್ಬಿಟ್ಟು, ಕಳೆ ನಿಯಂತ್ರಣ ಮಾಡ್ಲೇಬೇಕು ಅಂತ ಹೇಳ್ಬಿಟ್ಟು. ನಾನು ಯಾಕೆ ಕಳೆಗೆ ಇಷ್ಟೊಂದು ತಲೆ ಕೆಡ್ಸ್ಕೊತಾರೆ, ಇರ್ಲಿ ಅದುವೇ ಒಂದು ಸಸ್ಯ ಸಂಕುಲ ಅಲ್ವಾ, ಬೆಳ್ಕಳ್ಳಿ ಬೆಳ್ಕಳ್ಳಿ ಅಂತ ಅಂತ ಅನ್ಕೊಂಡಿದ್ದೆ. ಇದೆಲ್ಲೂ ಓದಿದ್ಮೇಲೆ ಗೊತ್ತಾಯ್ತಪ್ಪ ನನ್ಗೆ, ಈಗ ಇದು ಕಳೆದು ಪ್ರಾಬ್ಲಮ್ ಈ ತರ ಐತೆ ಅಂತ ಹೇಳ್ಬಿಟ್ಟು. ಅದಕ್ಕೆ ನಮ್ ಹಿರಿಯರು ಶಂಕರಣ, ಈ ಕಳೆ ಅನ್ನೋದೊಂದು ಕೇಳ್ಬೇಕು ಅಂತ ಅನ್ಕೊಂಡು ಕೇಳ್ತಾ ಇದ್ದಿದ್ದು ಅದೇ ಕಾರಣಕ್ಕೆ, ಅದೇ ಉದ್ದೇಶಕ್ಕೆ. ಈಗ ಮೊದ್ಲೆಲ್ಲ ಜನ ಜಾನುವಾರು ಎಲ್ಲ ಜಾಸ್ತಿ ಇರ್ತಾ ಇದ್ದು, ಕಳೆ ಕೀಳಕ್ಕೂ ಜನ ಸಿಗ್ತಾ ಇದ್ರು. ಕಳೆ ಕೇಳದೆ ಅಂದ್ರೆ ಅದೇ ಒಂಥರ, ಈ ಗದ್ದೆ ಬಯಲಿಗೆ ಹೋಗ್ಬಿಟ್ರಂತೂ ಅದ್ರಲ್ಲೂ ಸುಮಕ್ಕನ್ ಕೇಳ್ಬೇಕು, ಅವ್ರ ಕಡೆ ಜಾಸ್ತಿ ಅಲ್ಲ, ಮಕ್ಕಿ ಗದ್ದೆ ದೊಡ್ಡ ಗದ್ದೆ ಎಲ್ಲ ಜಾಸ್ತಿ ಅಲ್ಲ, ಅಲ್ಲಿ ನಾಟಿ ಮಾಡುವಾಗ್ಲೂ ಹಾಡು ಹೇಳೋದು, ಕಳೆ ಕೇಳುವಾಗ್ಲೂ ಹಾಡು ಹೇಳೋದು. ಈ ಸುಮಕ್ಕ ಒಂದ್ ಹಾಡ್ ಹೇಳಿದ್ರೆ ನಾನು ಮುಂದುವರಿಸ್ತೀನಿ, ಇಲ್ಲ ಅಂತಂದ್ರೆ ಇಲ್ಲೇ ನಿಂತ್ಕೊತ ನೋಡ್ ಕಳೆ ವಿಷಯ. ಈಗ ಹಾಡ್ ಹೇಳಕ್ಕೆ ನನ್ ಪರಿಸ್ಥಿತಿ ಹೆಂಗಾಗ್ಬಿಟ್ಟದೆ, ನನ್ ತೋಟ ಬಂದ್ ನೋಡೋಣ, ಕಳೆ ಮುಚ್ಕೊಂಡ್ಬಿಟ್ಟದೆ, ನೀನ್ ಏನಾರ ಒಂದ್ ಪರಿಹಾರ ಕೊಡು, ಆಮೇಲೆ ಸಂತೋಷವಾಗಿ ಹಾಡ್ ಹೇಳ್ತೀನಿ, ಕೂತ್ಕೊಂಡ್ ಬರೀ ಅದನ್ನೇ ಮಾಡ್ತೀನಿ. ಆಮೇಲೆ ಇನ್ನೊಂದೇನ್ ಗೊತ್ತಾಣಯ್ಯ, ಇತ್ತೀಚೆಗೆ ನೀನು ಕೇಳ್ಪಟ್ಟಿದ್ಯಾ ಗೊತ್ತು ನಿನ್ಗೆ, ಈ ಬೆಳೆ ಬಿತ್ತ ಟೈಮಲ್ಲಯ್ಯ ಈ ಕಳೆ ಬೀಜಗಳನ್ನ ಹಾಕ್ತಾರಂತೆ, ಅಂತಂದ್ರೆ ಕಳೆನೆ ಬರಬಾರ್ದು ಅಂತವ ಅಂತ, ಆತರ ಮಾಡಿದ್ರೆ ಹೆಂಗಿರೋದು ಅಂತವ. ಈಗ ಈ ರಾಸಾಯನಿಕ ಕ್ರಮ ಅಂತ ಐತಲ್ಲ ಶಂಕರಣ್ಣ, ಏನ್ ನಾವು ಕಳೆನಾಶಕ ಅಂತ ಕರಿತೀವಲ್ಲ, ಅದು ಒಳ್ಳೇದಲ್ಲ ಅಂತ ಹೇಳ್ಬಿಟ್ಟು ವಿಜ್ಞಾನಿಗಳೇ ಹೇಳ್ಬಿಟ್ಟು ಅದು ಬಳಕೆ ಮಾಡಬಾರ್ದು. ನೀನ್ ಯಾವಾಗ ತೀರಾ ಅನಿವಾರ್ಯ, ತೀರಾ ಅನಿವಾರ್ಯಪ್ಪ, ಈಗ ಜನ ಸಿಗ್ಲೇ ಇಲ್ಲ ಕಳೆ ತೆಗೆಯಕ್ಕೆ, ಅದು ವರ್ಷದಲ್ಲಿ ಒಂದ್ಸರಿ ಅಷ್ಟೇ, ತೀರಾ ಅನಿವಾರ್ಯ ಆದಾಗ ಮಾತ್ರ ಅದನ್ನ ಬಳಕೆ ಮಾಡ್ಕೋಬೇಕು. ಅದು ಈಗ ಇತ್ತೀಚೆಗೆ ಏನಾಗ್ಬಿಟ್ಟೈತೆ ಅಂತ ಅಂದ್ರೆ ಶಂಕರಣ್ಣ, ಈ ಜನ್ಸಗಕ್ಕಲ್ಲ ಅಂತ ಅನ್ಕೊಂಡು ಜಾಸ್ತಿ ಏನ್ ಮಾಡ್ತಾರೆ ಪ್ರತಿಯೊಬ್ರು ಆ ಕಳೆನೆ ಹುಟ್ಟಿರಕ್ಕೆಲ್ಲ ಮೊದ್ಲೇ ತಗೊಂಡು ಕಳೆ ನಾಶಕ, ಬಿತ್ತನೆ ಮಾಡಿ ಎರಡ್ ಮೂರ್ ದಿವಸಕ್ಕೆ ಮತ್ತೆ ತಗೊಂಡು ಕಳೆ ನಾಶಕ ಹಾಕೋದು, ಗದ್ದೆ ಒಳಿಕ್ ಹಾಕೋದು, ಎಲ್ಲೆಲ್ಲ ಇರ್ತಾವ ಅಲ್ಲೆಲ್ಲ ಹಾಕೋದು, ಈ ತರದ್ ಮಾಡ್ತವ್ರೆ. ಇದು ಭಾರಿ ಡೇಂಜರ್ ಇದು. ಯಾಕೆ ಅಂತಂದ್ರೆ ಈ ವಿಷ ಅಂದ್ರೆ ವಿಷ ಅಲ್ವಪ್ಪ, ಅದೇ ಅಮೃತ ಆಗಕ್ ಸಾಧ್ಯವ? ಇವತ್ತು ನಮ್ ಬೆಳೆಗೆ ತೊಂದರೆ ಮಾಡದೇ ಇರ್ಬೋದು, ಅದು ಮುಂದಿನ ದಿವಸ ಮಾಡಕ್ಲ ಅಂತ ಏನು ಗ್ಯಾರಂಟಿ ಇಲ್ವಲ್ಲ, ನಮ್ಮ ಆರೋಗ್ಯ ಹದ್ಗೆಡ್ತದಲ್ಲ, ನಾವೇ ತಾನೇ ತಿನ್ನೋದ. ಹೌದು ಹೌದು, ಅದು ನೋಡು ನಾವ್ ಎಷ್ಟು ಯೋಚನೆ ಮಾಡ್ಬೇಕು ಅಂತ ಅಂದ್ರೆ, ಈ ಪೇಪರ್ ಅಲ್ಲೆಲ್ಲ ಅವಾಗವಾಗ ಬರ್ತಾ ಇರ್ತದೆ, ಈ ಕುಡಿಯ ನೀರಿನಲ್ಲಿ ಎಷ್ಟು ಪ್ರಮಾಣದಲ್ಲಿ ಕೀಟನಾಶಕ ಇರ್ತದೆ, ಬೇರೆ ಪಾನೀಯಗಳಿರ್ತವಲ್ಲಪ್ಪ, ಬಣ್ಣದ ನೀರು ಅವೆಲ್ಲ ತುಂಬಿಕೊಂಡಿರ್ತಾರೆ, ಅದ್ರಲ್ಲೆಲ್ಲ ಇರ್ತದಂತೆ. ಈಗ ಕುಡಿಯ ನೀರು ಅಂತ ಅಂದ್ರೆ ಶಂಕರಣ, ಈಗ ಏನೋ ಒಂದ್ 15-20 ವರ್ಷ ಇನ್ನಂಗೆ ಯಾರು ಏನೋ ಅಲ್ಲಿ ನಾಲೆಲ್ಲ ಹೋಗ್ತಾರ ನೀರು, ಏನು ಕೈಯಲ್ಲಿ ಮಕ್ಕಳು ಕುಡಿಯಕ್ಕೆ ಹೋಗೋದಿಲ್ಲ, ಈಗ ಎಲ್ಲಾರು ಫಿಲ್ಟರ್ ಹಾಕೊಂಡವ್ರ, ಮನೇಲಿ ಫಿಲ್ಟರ್ ಇಲ್ಲ ಅಂತ ಅಂದ್ರೆ ಊರ್ಗೊಂದ್ ಫಿಲ್ಟರ್ ಇದ್ದೇ ಇರ್ತದೆ, ಅಲ್ಲಿಗೆ ಹೋಗಿ 5 ರೂಪಾಯಿನ ಬಿಲ್ಲೆ ಅದ್ರೊಳಗೆ ಬಿಟ್ಟು ನೀರು ಬರ್ತಾವ, ಅವು ತಗೊಂಡ್ಬಂದು ಇವತ್ತು ಕುಡಿಯೋ ಪರಿಸ್ಥಿತಿ ತಲುಪಿದ್ವಿ. ಆದ್ರೆ ನಾನು ಹೊಲ ಉಳುವಾಗ್ಲು ಚಿಕ್ಕನಾಗಿದ್ದಾಗ ಅವಾಗ್ಲೇ ಕಲ್ಸ್ಬಿಡ್ತು ನಮ್ಮ ಅಪ್ಪನಂಗೆ, 5ನೇ ಕ್ಲಾಸ್ ಓದುವಾಗಲೇ ಕಲ್ಸ್ತಾ, ಅವಾಗ ನೀರು ತಂದಿಟ್ಟರ ಒಂದ್ ಚಂಬ ಆಯ್ತಾ ಮನೆಯಿಂದ, ಅದು ಯಾವಾಗ ತರ್ರು ತಿಂಡಿ ಒಂದ್ 8:30 ತಂದ್ಬಿಡ್ರು, ದಾವ್ ಆಯ್ತದ ಆಮೇಲೆ, ಅದಕ್ಕಿಂತ ಮೊದ್ಲು ಆಯ್ತಿರ್ಲಿಲ್ಲ. ನೀರು ಕುಡ್ದು ಮುಗ್ದೋಗ್ಬಿಡೋದು, ಮುಗ್ದೋಯ್ತಲ್ಲ ಅಂತ ಅನ್ಕೊಂಡು ಇನ್ ಮಲ್ಲ ಕೆರೆ ನಾಲೆ ಕಾಲುವೆ ಎಲ್ಲ ಇರುವ ಅಲ್ಲಿ ಹೋಗಿ ಬಕ್ಕಂದು ಕುಡಿತಾ ಇದ್ದು, ಏನೇನೋ ಆಯ್ತಿರಲ್ಲ ನೋಡಪ್ಪ. ಈಗ ಒಬ್ರು ಮನೆಗೆ ಹೋದ್ರೆ ನೀರ್ ಕೊಟ್ರವ್ರು ನೀರ್ ಕೊಡೋದೊಂದು ಸಂಪ್ರದಾಯ, ತಂದಿಟ್ಬಿಡ್ತಾರೆ, ನಮಗ್ ಬೇಕೋ ಬೇಡವೋ ತಂದಿಟ್ಬಿಡ್ತಾರೆ, ಕುಡಿಯೋನೋ ಬೇಡವೋ ಅಂತ ಯೋಚನೆ ಮಾಡಂಗ ಆಗ್ಬಿಟ್ಟು. ಇಂತ ಪರಿಸ್ಥಿತಿ ನೀರಿಗೆ ತಂದಿರೋದಕ್ಕೆ ಇದಕ್ಕೆಲ್ಲ ಇದೇ ಕಾರಣ. ಇಲ್ಲಿ ನಾವು ಏನು ಅಂತಂದ್ರೆ ಈ ರಾಸಾಯನಿಕಗಳನ್ನ ಬಳಸಿ ಬಳಸಿ ಒಟ್ಟಾರೆ ನೀರನ್ನ ಕಲುಷಿತಗೊಳಿಸ್ತಾ ಇದೀವಿ ಅಂತ. ಎಲ್ಲಾ ತರದಲ್ಲೂ ಅದ್ ಕೀಟನಾಶಕ ಆಗ್ಬೋದು, ರೋಗನಾಶಕ ಆಗ್ಬೋದು, ಕಳೆನಾಶಕ ಆಗ್ಬೋದು. ಅವು ಹೆಂಗೆ ಅಂತ ಅಂದ್ರೆ, ಈ ರಾಸಾಯನಿಕ ವಸ್ತುಗಳು ಇರ್ತಾವಲ್ಲ, ಕೆಲವು ನೀರ್ನಲ್ಲಿ ಕರಗ ಅಂತ ಇರ್ತವೆ, ಇನ್ ಕೆಲವು ಕರಗದೇ ಇಲ್ಲ, ಅವು ನೀರ್ನಲ್ಲಿ ಹಂಗೆ ಅಡ್ಜಸ್ಟ್ ಹಾಕೊಂಡು ಇದ್ಬಿಡ್ತಾವು, ಕರಗದಿಲ್ಲ, ಅವು ಉಳ್ಕೊಂಡ್ರದಂತೆ. ಈಗ ನಾವು ಕುಡಿಯೋ ನೀರನ್ನ ಫಿಲ್ಟರ್ ಮಾಡ್ಕೊಂಡು ಕುಡಿತಿದ್ವಿ ಅಂತ ಅಂದ್ರೆ, ಅವ್ನು ವ್ಯಾಪಾರ ಮಾಡೋನು ಬಣ್ಣ ನೀರಲ್ಲ ಮಾಡ್ತಾನ ತಪ್ಪು ಪಾನೀಯ ಅಂತ ಹೇಳ್ಬಿಟ್ಟು ಅವ್ನ್ ಫಿಲ್ಟರ್ ಮಾಡ್ಲೇಬೇಕಾ? ಇಲ್ಲ ಅಂತಂದ್ರೆ ಅವ್ರಿಗೇನೋ ಒಂದು ತೊಂದರೆ ತಾಪತ್ರ ಇದ್ದೇ ಇರ್ತದ, ಅವೆಲ್ಲ ಬರ್ಬೋದು ಅಂತ ಹೇಳ್ಬಿಟ್ಟು ನಾವ್ ಒಂದ್ಸರಿ ಮಾಡಿದ್ರು 4 ಸರಿ ಫಿಲ್ಟರ್ ಮಾಡ್ತಾರೆ. ಆ ಫಿಲ್ಟರ್ ಮಾಡಿದ್ರು ಅದ್ರೊಳಗಡೆ ಐತೆ ಕೀಟನಾಶಕ ಅಂತ ಅಂದ್ರೆ ಏನ್ ಹೇಳ್ತೇನೆ ನೋಡಪ್ಪ ಇದಕ್ಕೆ. ಈಗ ಹೆಂಗಾಗ್ಬಿಟೈತೆ ಅಂತ ಅಂದ್ರೆ, ಈಗ ಮೊನ್ನೆ ಅದೇ ಹೇಳ್ತಾ ಇದ್ರು ಯಾರೋ ಒಬ್ರು, ಈ ರೋಗ ಬತ್ತದ ಬಿಡ್ತದ ನೀನ್ ಮೊದ್ಲು ಅವ್ರು ಪ್ರೇ ಮಾಡಷ್ಟೇ, ಇದು ಮುನ್ನೆಚ್ಚರಿಕಾ ಕ್ರಮ ಅಂತ ಹೇಳ್ಬಿಟ್ಟು, ಅದು ಬಂದ್ಬಿಟ್ರೆ ತಡಿಬೋದಲ್ಲ ಅಂತ ಹೇಳ್ಬಿಟ್ಟು ಅವ್ರು ಸುಮ್ನೆ ಯಾರೋ ಒಬ್ರು ಹೇಳಿದ್ರು ಅಂತ ಅನ್ಕೊಂಡು ತರದು ನಾವು ಸಿಂಪಡಣೆ ಮಾಡೋದು. ಈಗ ವಿಜ್ಞಾನಿಗಳೆಲ್ಲ ಏನ್ ಹೇಳ್ತಾರೆ ಅಂತ ಅಂದ್ರೆ, ರೋಗ ಕಾಣಿಸ್ಕಂತ ಅದು ಈ ಸಮಗ್ರ ಹತೋಟಿ ಅಂತ ಹೇಳಿ ಬರ್ತದೆ. ಸಮಗ್ರ ಹತೋಟಿ ಅಂತ ಅಂದ್ರೆ ಬೇರೆ ಬೇರೆ ತರದಲ್ಲಿ, ಈಗ ಮಣ್ಣಿಗೆ, ನಮ್ಮ ಗಾಳಿಗೆ, ನೀರ್ಗೆ, ಯಾವ್ದಕ್ಕೂ ತೊಂದರೆ ಆಗದ ರೀತಿನಲ್ಲಿ ನೀವು ಅದನ್ನ ಹತೋಟಿ ಮಾಡಿ ಅಂತ ಹೇಳ್ತಾರೆ ಆಯ್ತಾ. ಆ ತರದಲ್ಲಿ ಹತೋಟಿ ಮಾಡ್ಬೇಕು ಮೊದ್ಲು, ಅದನ್ನು ಕೈ ಮೀರ್ತು ಇಡೀ ನನ್ ಬೆಳೆನೆ ಹೋಯ್ತೈತೆ ಅನ್ನುವಾಗ ನೀವು ಕೀಟನಾಶಕ ರೋಗನಾಶಕ ಬಳಸಿ ಅಂತ ಹೇಳ್ತಾರೆ. ಆದ್ರೆ ಈಗ ಹಂಗಾಗಿಲ್ಲ, ಅವ್ಯಾವನು ಮಾಡದೇ ಇಲ್ಲ ಬೇರೆವ. ಅವತ್ ಸುಮಕ್ಕ ಬಂದ ದಿವಸ ಅವತ್ತು ಮಾತಾಡಿದ್ವಲ್ಲ, ಆ ಬಲೆ ಬೆಳೆ ಅಂತ ಮತ್ತೆ ಇವಂತೆ ಅಂತ ಮಾತಾಡಿದ್ವಲ್ಲ, ಅವ್ಯಾವ್ದು ಇಲ್ವೇ ಇಲ್ಲ. ನೀನ್ ಜೋಳ ಬೆಳಿತೀನಿ ಅಂದ್ರೆ ಬರೀ ಜೋಳ ತಗೊಂಬ ಬಿತ್ತು, ರಾಗಿ ಬೆಳಿತೀನಿ ಅಂದ್ರೆ ರಾಗಿ ತಗೊಂಬ ಬಿತ್ತು, ಹಿಂದ್ಕು ಇಲ್ಲ ಮುಂದ್ಕು ಇಲ್ಲ. ಆ ರಾಗಿ ಹೊಲಕ್ಕೆ ಬಿತ್ತ ಇದ್ರಲ್ಲ ಉಚ್ಚೆಳ್ಳು ಸೆಣಬು ಅವ್ರೆ ಎಲ್ಲ ಹಾಕರಲ್ಲ, ಅದು ನೋಡಕ್ಕೆ ಒಂದ್ ಸೊಪ್ಪಗಾಗ ಏನ್ ಹಸಿರು ನಳನಳಿಸ್ತಾ ಇರೋದು, ಅದು ಎಲ್ಲ ಯಾವ ಟೈಮಿಗೆ ಬಂದ್ಬಿಡೋದು ಅಂತ ಅಂದ್ರೆ, ಈ ರಾಗಿ ಒಡೆ ಕಟ್ಟಿ ಆ ಟೈಮಿಗೆ ಬಂದ್ಬಿಡುದು. ಎಷ್ಟು ಖುಷಿ ಆಗೋದು ಶಂಕರಣ್ಣ, ಬರೀ ಹಸರು. ಇವತ್ತು ಸುಮಕ್ಕರ್ ಊರಿಂದ ಹಿಡಿದು ನಮ್ಮೂರ್ನವ್ರಿಗೂ ನೀನ್ ಯಾರನ್ನ ಕೇಳಿದ್ರು ಬಿತ್ತನೆ ಬಗ್ಗೆ ಮಾತಾಡಕ್ಕಲ್ಲ, ಉಳುಮೆ ಬಗ್ಗೆ ಮಾತಾಡೋದಿಲ್ಲ, ಕಳೆ. ಅದನ್ನ ಹೋಗ್ಸೋದಂಗೆ. ನೋಡು, ಒಂದ್ ಸಣ್ಣ ಉದಾಹರಣೆ ಹೇಳ್ತೀನಿ ಶಂಕರಣ್ಣ. ನೀನ್ ಒಂದು ರಾಗಿ ನೆನೆ ಇರ್ತೀವಲ್ಲಪ್ಪ, ಅದ ನೀನು ಕಿತ್ಕ ಆಯ್ತಾ, ಒಂದು ಜೋಳದ ಕೆನೆ ಕಿತ್ಕ, ಒಂದು ಭತ್ತದ ತೆನೆ ಕಿತ್ಕ, ಇವೆಲ್ಲಾನು ಕಿತ್ಕೊಂಡ್ ಬಂದ್ಬಿಟ್ಟು ಬೀಜ ಎಲ್ಲಾನು ಬಿಡಿಸ್ಬಿಟ್ಟು ನೀನ್ ಲೆಕ್ಕ ಮಾಡು ಎಷ್ಟಿರ್ಬೋದು ಅಂತ ಹೇಳ್ಬಿಟ್ಟು ನಿಂಗೆ ಲೆಕ್ಕ ಸಿಗ್ತದೆ ಎಷ್ಟು ಅಂತ ನಾನು ಹೇಳಕ್ಕಲ್ಲ, ನೀನ್ ಮಾಡು, ಯಾಕಂದ್ ನಿನ್ಗೂ ಅನುಭವ ಬಕ್ಕಲ್ಲ, ಎಲ್ಲಾನು ಬರೀ ನಾನು ಹೇಳಿದ್ರಲ್ಲ ಆಯ್ತದೆ ಅಲ್ವಾ, ನೀನ್ ಲೆಕ್ಕ ಹಾಕು. ಏನೋ ಒಂದು 1,000 ಇರ್ಬೋದು ಎಲ್ಲವ ಬೀಜ, ಎಲ್ಲಿ 2,000 ಅಂತ ಇಟ್ಕ, ರಾಗಿ ಇರ್ಬೋದು, ಇನ್ನೇನು ಈ ಹಲ್ಜೋಳ ಅಂತವೇ ಲೆಕ್ಕ ಹಾಕ್ಬಿಡೋದು ಬಿಡು, ಮಕ್ಳಿಗೆ ಕೊಟ್ಬಿಟ್ರೆ ಯಾವ ಕೈರ ಇದೆಷ್ಟೋ ಲೆಕ್ಕ ಹಾಕು ಅಂತ ಲೆಕ್ಕ ಹಾಕ್ಬಿಡ್ತಾವೆ. ಒಂದ್ 200-300 ಇರ್ತದೆ. ನೀನ್ ಕಳೆದು ಗಿಡ ಇರ್ತಾವಲ್ಲ ಅದ್ ಕಿತ್ಕೊಂಬಾ, ಅದ್ ಲೆಕ್ಕ ಹಾಕ್ ನೋಡ ನೀನು ಎಷ್ಟು ಬೀಜವೇ ಅಂತ ಹೇಳ್ಬಿಟ್ಟು ಲೆಕ್ಕ ಹಾಕಕ್ ಹಾಕಲ್ಲ ನಿಂಗೆ. ಯಾಕೆ ಹಾಕಲ್ಲ ಹೇಳ, ನಿನಗೆ ಒಂದು ಅದ ಹಿಡ್ಕೊಳಕ್ ಹಾಕಲ್ಲ, ಸಣ್ಣಗಿರ್ತದೆ ಆಯ್ತಾ. ಇನ್ ಕೆಲವು ಬೀಜಗಳು ಕಣ್ಗೆ ಕಾಣೋದಿಲ್ಲ, ಅಷ್ಟು ಸೂಕ್ಷ್ಮವಾಗಿ ಸಣ್ಣಗಿರ್ತದೆ. ಆದ್ರೆ ಈ ನಮ್ಮ ವಿಜ್ಞಾನಿಗಳು ಒಂದ್ ಸಂಶೋಧನೆ ಮಾಡಿದ್ರಂತೆ, ಇದು ಇಷ್ಟೊಂದು ಬಾರಿ ದೃಢವಾಗಿ ಇಷ್ಟೊಂದು ಚೆನ್ನಾಗಿ ಬೆಳೀತದಲ್ಲ, ಎಷ್ಟಿರ್ತದೆ, ಎಷ್ಟು ಮಾಡಿದ್ರು ನಾವ್ ಇವತ್ತು ಮಾಡಕ್ಕಾಯ್ತಲ್ಲ, ಅವಾಯ್ಡ್ ಮಾಡಕ್ಕಾಯ್ತಲ್ಲ ಅಂತ ಸಂಶೋಧನೆ ಮಾಡಿದ್ರೆ, ಒಂದ್ ಕಳೆ ಗಿಡದಲ್ಲಿ ಕನಿಷ್ಠ ಹೇಳ್ತಾರದ್ ನಾನು ಮಿನಿಮಮ್ ಅಂತಾರಲ್ಲ, ಕನಿಷ್ಠ 400,000 ಬೀಜ ಇರ್ತದಂತೆ. 400,000 ಬೀಜ, 100, 200, 1,000 ಲಕ್ಷ, 400,000. ಬಿತ್ತನೆ ಮಾಡೋದು ಬೇಡ, ಬಿತ್ತನೆ ಬೀಜ ಮಾಡೋದು ಬೇಡ, ಅದ್ರ ಪಾಡ್ಗದ್ ಬೆಳೀತದೆ ಎಷ್ಟು ಬೇಕೋ ಅಷ್ಟು ಬೀಜ ಅದು ಉದುರಿಸ್ತದೆ, ಗಾಳಿಲಿ ಒಂದಷ್ಟು ಹಾರಿಸ್ತದೆ. ಎಲ್ಲಿ ನೋಡು, ಎಲ್ಲಿ ನೋಡಿದ್ರು ಸೂಜಿ ಮನೆ ಜಾಗ ಸಿಕ್ಕರು ಮತ್ತೆ. ಹಿಂಗೆ ಈ ಕಳೆ ನಾವು ನಿಯಂತ್ರಣ ಮಾಡೋದು ಅಷ್ಟು ಈಜಿ ಅಲ್ಲ, ಅದು ಸ್ವಲ್ಪ ಕಷ್ಟ ಇದೆ. ಆದ್ರೆ ಅದಕ್ಕೆ ನಾವು ಏನೇನ್ ಬಳಕೆ ಮಾಡ್ಕೋಬೇಕು ಅಂತವ್ ಬಳಕೆ ಮಾಡ್ಕೊಂಡು ಮಾಡೋದು ಒಳ್ಳೇದು. ಹಿಂದೆಲ್ಲವ ರಾಗಿ ಹಾಕ್ಲಿ ಗೆಂಡೆ ಹಾಕ್ಲಿ ಏನ್ ಹಾಕಿದ್ರು ಒಂದು ಹರ್ತೆ ಅಂತ ಹೊಡೆಯರು ಕುಂಟೆ ತಗೊಂಡು. ಇವತ್ ಕುಂಟೆ ಯಾರ ಮೇಲೂ ನೋಡ್ಕೊಂಬ ನೋಡ್ತೀನಿ ಎಲ್ಲ ಐತೆ, ಇದ್ರ ತಾಮರಪ್ಪ ನೋಡ್ತೀನಿ ಯಾಕಂದ್ರೆ ನೋಡೇ ಇಲ್ಲ. ಅದ ಯಾಕೆಂತರ ಈಗೆಲ್ಲ ಟ್ರ್ಯಾಕ್ಟರ್ ಉಳುಮೆ ಆಗ್ಬಿಟ್ಟು ಈ ಏನು ನಮ್ಮ ಹಳೆ ಕಾಲದಲ್ಲ ಏನು ಬಿತ್ತನೆ ಬೇಕು ಉಳ್ಳಕ್ ಬೇಕು ಏನೆಲ್ಲ ಇದ್ದು ಯಾವ ಇಲ್ಲ, ಯಾವೂ ಇಲ್ಲ. ಹಿಂಗಾದ್ರೆ ಮತ್ತೆ ಕಳೆ ಬರೋದ್ರೆ ಇನ್ನೇನ್ ಬರ್ತದೆ, ಬೆಳೆ ಬರ್ತದೆ, ಬೆಳೆ ಬರೋದಿಲ್ಲ. ಈ ಹರ್ತೆ ಹರಗ್ಬಿಟ್ರೆ ಸುಮಕ್ಕ ಎರಡು ಸಾಲ್ ಇರ್ತಾ ಇದ್ವಲ್ಲ, ಮಧ್ಯದಲ್ಲಿ ಕರೆಕ್ಟ್ ಆಗಿ ಹರಗಂಗೆ ಆ ಲೆವೆಲ್ಗೆ ಇಟ್ಕೊಬಿಟ್ರೆ ಹರ್ತೆ ಹರಗ್ಬಿಟ್ರೆ ಏನ್ ಒಂದ್ ಕಳೆನೂ ಉಳಿತಾ ಇರ್ಲಿಲ್ಲ, ಒಂದ್ ಕಳೆನೂ ಉಳಿತಾ ಇರ್ಲಿಲ್ಲ, ಎಲ್ಲ ಪೂರ್ತಿ ಹೋಗ್ಬಿಡೋದು. ಎರಡು ಹರ್ತೆ ಮೂರ್ ಹರ್ತೆ ಹೊಡೆದ್ಬಿಟ್ರೆ ನಿನಗೆ ಕಳೆನೇ ಇರ್ತಿರ್ಲಿಲ್ಲ. ಈ ಮಧ್ಯದಲ್ಲಿ ಸಾಲ್ ಇರ್ತಾ ಇತ್ತಲ್ಲ ಅದ ದಿಂಡು ಅಂತ ಅನ್ನರು, ಆ ದಿಂಡಲ್ಲಿ ಒಂಚೂರು ಕೈ ಆಡ್ಕೊಂಡ್ರೆ ಇದ್ದವ ಸಣ್ಣ ಸಣ್ಣ ಕಳೆ ಕಿತ್ತಾಕೊಂಡ್ರೆ ಮುಗ್ದೋಯ್ತಾ ಇತ್ತು. ಈಗ ನೀನು ದನನು ಸಾಕೊಳ್ಳದನೆ ಕುಂಟನು ಇಟ್ಕೊಳ್ಳದನೆ ಕಳೆ ಬರ್ತದೆ ಕಳೆ ಬರ್ತದೆ ಅಂತ ಅಂದ್ರೆ ಕಳೆ ಬರದೆ ಇನ್ನೇನ್ ಬರ್ತದೆ, ಕಳೆ ತಪ್ಪು ಮಾಡ್ಕೊಂಡಿರದೆ ನಾವು, ಕಳೆ ಬರ್ಲೇಬೇಕಲ್ಲ. ಆಮೇಲೆ ಈ ಕುಂಟೆ ಐತಲ್ಲ ಬರೀ ಕಳೆ ಹೋಗ್ಲಿ ಅಂತ ಹೇಳ್ಬಿಟ್ಟು ಇಟ್ಕೊಂಡಿರಲಿಲ್ಲ ನಮ್ಮ ಹಿರಿಯರು, ಅವ್ರು ಸಿಕ್ಕಾಪಟ್ಟೆ ಯೋಚನೆ ಮಾಡೋರು ಬಿಡು ಶಂಕರಣ್ಣ ನನ್ನಂಗಲ್ಲ ಅವರು. ಯಾಕೆ ಅಂತ ಅಂದ್ರೆ ಈ ಮನುಷ್ಯ ಹುಟ್ಟದಾಗ್ಲಿಂದ್ಲೂ ಮೊದಲು ಕಂಡ್ಕೊಂಡಿದ್ದೆ ಕೃಷಿ ಅಲ್ವಾ, ಹೆಚ್ಚು ಕಮ್ಮಿ ಒಂದು 15,000-20,000 ಕೃಷಿ ಇತಿಹಾಸ ಇದೆ ಅಂತ ಹೇಳ್ತಾರೆ. ಅದಕ್ಕಿಂತ ಮೊದ್ಲು ತಿಳ್ಕೊಂಡು ಆಮೇಲೆ ಮಾಡಕ್ ಬಂದಿರೋದು ಮನುಷ್ಯ, ಅದನ್ನ ಮೊದ್ಲೇ ಹುಟ್ಟಿದ ತಕ್ಷಣ ಕೃಷಿ ಮಾಡ್ಕೋಬೇಕು ನಾನು, ಅಕ್ಕಿ ಬೆಳ್ಕೋಬೇಕು ರಾಗಿ ಬೆಳ್ಕೋಬೇಕು ಅಂತ ಬಂದನಲ್ಲ, ಹಿಂಗ್ ಮಾಡ್ಬೋದು ಈ ತರ ಮಾಡ್ಬೋದು ಇಂಥದ್ ಮಾಡಿದ್ರೆ ಇಂಥದ್ ಆಯ್ತದೆ ಅಂತ ಹೇಳ್ಬಿಟ್ಟು ಅದ್ ಎಷ್ಟೋ 1,000 ಒಂದು ಅನುಭವ, ಅದನ್ನ ಮಾಡ್ಕೊಂಡು ಆತ ಮಾಡಿದ್ದು. ಈ ಕುಂಟೆ ಹೊಡೆಯೋದ್ರಿಂದ ಬರೀ ಕಳೆ ಹೋಯ್ತಿರ್ಲಿಲ್ಲ, ಈ ತೇವಾಂಶ ಅಂತ ಇರ್ತದಲ್ಲ ಭೂಮಿಲಿ ಅದು ಸಂರಕ್ಷಣೆ ಆಗದಂತ ನೋಡಪ್ಪ, ಅದು ಸಂರಕ್ಷಣೆ ಆಗದ. ಯಾಕಂದ್ರೆ ಮಣ್ಣು ಸಡ್ಲ ಆಗದಲ್ಲ, ನೀರ್ ಹೀರ್ಕೊಳ್ಳೋದು ಭೂಮಿ, ನೀರ್ ಹೀರ್ಕೊಳ್ಳೋದು ಒಂದು ಈ ಒಳಗಡೆ ಇರ್ತಾ ಇತ್ತಲ್ಲಪ್ಪ ಈ ತೇವಾಂಶ ಮಳೆ ಬಂದಾಗ ಹಿಡ್ಕೊಂಡು ಇರ್ತಾ ಇತ್ತ. ಅದ ಹೆಂಗೆ ಅಂತ ಅಂದ್ರೆ ಈಗ ನಿಮ್ಗೆ ಒಂದು ಒಳ್ಳೆ ಉದಾಹರಣೆ ಕೊಡ್ಬೇಕು ಅಂತ ಅಂದ್ರೆ ದೋಸೆ. ಈ ದೋಸೆ ಅಂತ ಅಂದ್ರೆ ಏನು ನಮ್ಗೆ ನೆನಪಿಗೆ ಬರ್ತದೆ, ಎಲ್ಲರ ಮನೆ ದೋಸೆ ತೂತ ಅಂತ ಹೇಳ್ಬಿಟ್ಟು ನೆನಪಿಗೆ ಬರ್ತದೆ. ಈಗ ನಮ್ಮ ಸುಮಕ್ಕ ಬಾರಿ ಬುದ್ಧಿವಂತೆ ಅದರಲ್ಲೇ ಅಲ್ವಾ, ಈ ದೋಸೆ ಯಾಕೆ ತೂತಾಗಿರ್ತವೆ ಮತ್ತೆ ನೋಡೋಣ. ಅದೇ ಫರ್ಮೆಂಟೇಷನ್ ಅಂತೇನು ಆಯ್ತದಂತಲ್ಲಣ್ಣ, ಆಮ್ಲ ಉಬ್ಬುವಿಕೆ ಅಂತೇನೋ ಅಂತಾರಲ್ಲ, ಹಂಗಾಗಿ ಅದು ಉಬ್ಕೊಂಡ್ ಬರ್ತದೆ, ಉಯ್ದ ತಕ್ಷಣ ತೂತ್ ತೂತ್ ತೂತ್ ಬೀಳ್ತದೆ ಅಂತ ಅಂತಾರಪ್ಪ. ಅದ ಅದು ನಿನ್ ಸೈನ್ಸ್ ಭಾಷೆಲಿ ನೀನ್ ಆತರ ಹೇಳ್ತೀಯ ಫರ್ಮೆಂಟೇಷನ್ ಅವು ಇವು ಅಂತ, ನಮ್ಗ ಅರ್ಥ ಆಗ್ಬೇಕಲ್ಲ, ನಮ್ಗ ಅರ್ಥ ಆಗಲ್ಲ. ಇದು ನನ್ ಭಾಷೆಲಿ ಹೇಳ್ತೀನಿ ಕೇಳು, ಯಾಕೆ ದೋಸೆ ತೂತಾಗಿರ್ತದೆ ಅಂತ ಅಂದ್ರೆ ಈ ದೋಸೆ ಹಿಟ್ಟಿರ್ತದಲ್ಲ ಅದ್ರಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ನೀರಿರ್ತದೆ. ಆಯ್ತಾ, ಅಕ್ಕಿ ಏನಿರ್ತದೋ ಅದಕ್ಕಿಂತ ಜಾಸ್ತಿ ಪ್ರಮಾಣದಲ್ಲಿ ನೀರಿರುತ್ತೆ. ಯಾವುದೇ ನೀರಿರೋಂತ ಪದಾರ್ಥ ಇರ್ತದಲ್ಲ, ಅದನ್ನ ನಾವು ಬೆಂಕಿ ಹತ್ರಕ್ಕೆ ತಗೊಂಡೋದ್ರೆ, ಶಾಖ ತತ್ವಕ್ಕೆ ತಗೊಂಡೋದ್ರೆ ಅದ್ರೊಳಗಿರೋಂತ ನೀರು ಆವಿ ಆಯ್ತದೆ. ಆಯ್ತಾ, ಈ ದೋಸೆ ಒಳಗಿರೋ ನೀರು ಇರ್ತದಲ್ಲ, ಅದು ಆವಿ ಆಯ್ತದೆ. ಅದು ಆವಿ ಆಗುವಾಗ ಒಂದು ದಾರಿ ಬೇಕಲ್ಲ ಅದಕ್ಕೆ, ಅದು ತೂತ ತೂತ ಮಾಡ್ಕೊಂಡು ಮೇಲೆ ಕೊಯ್ತದೆ. ಹಿಟ್ಟಿರ್ತದಲ್ಲ ಅದು ಹಿಂಗೆ ಕೆಳಗಡೆ ಏನ್ ಶಾಖ ಕೊಡ್ತಾ ಇರ್ತಾರೋ ಅದನ್ನ ಛೇದನ ಮಾಡ್ಕೊಂಡು ಮೇಲಕ್ ಹೋಗುತ್ತೆ. ಆ ನೀರು ಮೇಲಕ್ ಹೋಯ್ತಾ ಇರ್ತದಲ್ಲ, ಅವಾಗ ಇಲ್ಲಿ ತೂತ ಬೀಳುತ್ತೆ. ಈಗ ನೀರು ಹೋಗಕ್ ಒಂದ್ ಜಾಗ ಬೇಕಲ್ಲ, ಆ ತೂತ ಆಯ್ತದೆ. ನೀನ್ ಆ ದೋಸೆ ಬೇಸಕ್ ಇಟ್ಟಾಗ ಮೇಲ್ಗಡೆ ಹಿಂಗ್ ಕೈ ಇಟ್ಬಿಟ್ರೆ ನೀರು ನೀರು ಆವಿ ಅಬೆ ಸಿಗ್ತಾ ಇರ್ತದಲ್ಲ. ಹಂಗ ಮಣ್ಣಲ್ಲೂ ತೇವಾಂಶ ಇರ್ತದಲ್ಲ, ತೇವಾಂಶ ಹಿಡಿದಿಟ್ಕೊಂಡಿರ್ತದ ಮಣ್ಣು. ಬಿಸಿಲು ಜಾಸ್ತಿ ಆದಂಗ್ ಜಾಸ್ತಿ ಆದಂಗೆ ಅಲ್ಲೂ ಕೂಡ ಅದು ಛೇದನ ಮಾಡ್ಕೊಂಡು, ಮಣ್ಣನ್ನು ಛೇದನ ಮಾಡ್ಕೊಂಡು ಮೇಲ್ಗಡೆಗೆ ತೇವಾಂಶ. ಅದು ಈ ದೋಸೆಲ್ ಹೆಂಗ್ ತೂತ ಇರ್ತವೋ ಮಣ್ಣೊಳಗು ಹಂಗ್ ತೂತ ಆಗಿರುತ್ತೆ. ನಮಗೆ ಕಾಣೋದಿಲ್ಲ ಅದು, ಯಾಕೆ ಅಂತ ಅಂದ್ರೆ ಮಣ್ಣು ಬಹಳ ಸೂಕ್ಷ್ಮ ಅಲ್ವಾ. ದೋಸೆಲ್ ಏನೋ ಕಾಣ್ತದೆ, ಯಾಕೆ ಅಂತ ಬರೀ ಅಕ್ಕಿ ಇರ್ತದೆ, ಮಣ್ಣು ಹಂಗಲ್ವಲ್ಲ, ಕಲ್ಲಿರ್ತದೆ, ಮರಳಿರ್ತದೆ, ಮಣ್ಣಿರ್ತದೆ, ಇನ್ನೇನೋ ಇರ್ತದೆ, ಹಂಗಾಗದು ಕಾಣೋದಿಲ್ಲ. ಆತರ ಭೂಮಿಲಿರೋಂತ ತೇವಾಂಶ ಎಲ್ಲ ಮೇಲಕ್ ಹೋಯ್ತಾ ಇರ್ತದಂತೆ. ನೀನ್ ಒಂದ್ಸರಿ ಅದು ಡಿಸ್ಟರ್ಬ್ ಮಾಡ್ಬಿಟ್ರೆ ಅಂತ ಅಂದ್ರೆ ಹರಿದ್ಬಿಟ್ರೆ ಆ ತೂತ್ಗಳೆಲ್ಲ ಮುಚ್ಕೊಂಡ್ಬಿಡ್ತವೆ. ಆ ಮುಚ್ಕೊಂಡಾಗ ನೀರಲ್ಲೇ ಉಳ್ಕೊತದೆ ಇನ್ನೂ ವಾರ 10 ದಿವಸ 15 ದಿವಸ ತೇವಾಂಶ ಅದ್ರೊಳಗೆ ಇರ್ತದೆ. ಈ ಕುಂಟೆ ಮಹತ್ವ ಇದು ನೋಡು, ಅದಕ್ಕೋಸ್ಕರವ ಕುಂಟೆ ಜಾಸ್ತಿ ಬಳಕೆ ಮಾಡ್ಬೇಕು, ಹೊಡಿಬೇಕು ಅಂತ ಹೇಳ್ಬಿಟ್ಟು ಹಿಂದೆಲ್ಲ ಬಳಕೆ ಮಾಡ್ತಿದ್ರು. ಒಂದ್ಸರಿ ಬಿತ್ತನೆ ಆದ್ಮೇಲೆ ಕುಂಟೆನೆ ಬಳಸ್ತಾ ಇದ್ದಿದ್ದು. ಈಗ ಆಲೂಗಡ್ಡೆಗೂ ಕೂಡ 3-4 ಸರಿ ಕುಂಟೆ ಹೊಡೆದು ಆಮೇಲೆ ಒಂದ್ಸರಿ ನೇಗಿಲು ಕೊಡೋರು. ಆಯ್ತಾ, ತೇವಾಂಶ ಒಳಗಡೆ ಉಳ್ಕೊಳ್ಳೋದು ಚೆನ್ನಾಗಿ ಆಗದು. ಈ ಕುಂಟೆ ಬಿಟ್ಟಿದ್ದು, ದನ ಸಾಕದ್ ಬಿಟ್ಟಿದ್ದೆ ನಮ್ಗೆ ಈ ಕಳೆ ಇಷ್ಟೊಂದು ಬರಕ್ಕೆ ಇವತ್ತು ಕಾರಣ ಆಗಿರೋದು. ಇವತ್ತು ಜನ ಬಿಟ್ಟು ಕಿಳಸನ ಅಂತ ಅಂದ್ರೆ ಜಾಸ್ತಿ ಕೂಲಿ ಅಂತಾರೆ, ಜನವೇ ಸಿಗೋದಿಲ್ಲ ಅಂತ. ಹಿಂಗೆ ಈ ತರ ಎಲ್ಲ ಆಗ್ಬಿಟ್ಟಿದೆ. ಈಗ ನಾವು ಕೆಲವು ಬಿಟ್ಟಿದೀವಿ ಅಂತ ಅಂದ್ಮೇಲೆ ಇನ್ನೊಂದು ಹೊಸದ್ ಕಂಡಿಡ್ಕೋಬೇಕಲ್ಲ. ಹಂಗೆ ಆದಷ್ಟು ಕಳೆ ಒಂದಷ್ಟು ಬೆಳೆಸೋದು. ಕಳೆ ಅಂತ ಅಂದ್ರೆ ತಕ್ಷಣ ತೊಂದರೆ ಮಾಡಕ್ ಹೋಗ್ಬಾರ್ದು ಅಂತ, ಬೆಳೆ ಬಿಡ್ಬೇಕು ಅಂತ. ಬೆಳೆ ಬಿಡ್ಬೇಕು, ಬಿಟ್ಬಿಟ್ಟು ಅದ ಇನ್ನೇನು ಹೂವಾಗುತ್ತೆ ಅನ್ನುವಾಗ ಅಥವಾ ಹೂವಾದಾಗ ಅದ ಮಲ್ಚಿಂಗ್ ಮಾಡ್ಬಿಡೋದು. ಅಲ್ಲ, ಈಗ ನೀನು ಹೂವಾಗ ಗಂಟ ಬಿಟ್ಕೊಬಿಟ್ರೆ ಮತ್ ಗಾಳಿ ಮತ್ತಿನ ಬೇರೆ ಕಡೆ ಹಾರೋಗಲ್ವ? ಅದು ಬೀಜ ಆಗ್ಬೇಕಲ್ಲ, ಬೀಜಕ್ಕಿಂತ ಮೊದಲು ಮಾಡ್ಬಿಡ್ತೀವಲ್ಲ, ಇನ್ನು ಮೊಗ್ಗಾಯ್ತೈತೆ ಅನ್ನುವಾಗ್ಲಿ ಅದನ್ನ ಮಲ್ಚಿಂಗ್ ಮಾಡ್ಬಿಡೋದು. ಮಲ್ಚಿಂಗ್ ಮಾಡಿದ್ರೆ ಅವಾಗ ಅದ್ರಲ್ಲಿ ಏನ್ ನಾನು ಆಗ್ಲೇ ಹೇಳಿದ್ನಲ್ಲ, ಜಾಸ್ತಿ ಪೊಟ್ಯಾಶು ಮತ್ತೆ ಇವೆಲ್ಲ ಇರ್ತವೆ ಅಂತ, ನೈಟ್ರೋಜನ್, ಫಾಸ್ಫರಸ್, ಅದೆಲ್ಲ ನಮ್ ಬೆಳೆ ಇರ್ತದಲ್ಲ, ಮಲ್ಚ್ ಮಾಡಿದ್ರೆ ಮಾತ್ರ ಸಿಗ್ತದೆ. ನೀವು ಕಿತ್ ಕಿತ್ ಒಂದ್ ಕಡೆ ಗುಡ್ಡೆ ಹಾಕಿದ್ರೆ ಹತ್ತದ ಬಿಸಿಲಲ್ಲೆಲ್ಲ ಹಾಳಾಗಿ ಒಣಗಿ ಮಾಡಿ ಅದರಲ್ಲಿರೋ ತೇವಾಂಶ ಎಲ್ಲ ಆವಿಯಾಗಿ ಮತ್ತೆ ತೊಂದರೆ ಆಗುತ್ತೆ. ಅದ್ರ ಬದಲು ಮಲ್ಚ್ ಮಾಡ್ಬಿಟ್ರೆ ಒಳ್ಳೇದು. ಅದಕ್ಕೋಸ್ಕರ ಮಲ್ಚಿಂಗ್ ಮಿಷಿನ್ ತೆಗೆದು ಇಟ್ಕೋಬೇಕು ಅಂತ. ಆಮೇಲೆ ಈ ಸಣ್ಣ ಸಣ್ಣ ಪ್ರಮಾಣದಲ್ಲಿ ಕೆಲವರು ಮಾಡ್ತಾರೆ, ಕೆಲವ್ ನರ್ಸರಿ ಮಾಡ್ಕೊತಾರೆ, ಇನ್ನಾರ ಟೊಮೆಟೊ ಬೆಳಿತಾರೆ, ಮೆಣಸಿನ ಬೆಳಿತಾರೆ, ಅವ್ರಿಗೆಲ್ಲ ಈ ಮಲ್ಚಿಂಗ್ ಪ್ಲಾಸ್ಟಿಕ್ ಅಂತಲೇ ಬಂದ್ಬಿಟ್ಟು. ಅಂತ ಅಂದ್ರೆ ಮೊದಲು ಒಂದು ಮಡಿ ಮಾಡ್ಕೊಬಿಡೋದು. ನಾವೆಲ್ಲಿ ಬೀಜ ಹಾಕ್ತಿವಿ, ಗಿಡ ಹಾಕ್ತಿವಿ, ಅಲ್ಲಿ ಒಂದು ಮಡಿ ಮಾಡ್ಕೊಬಿಡೋದು. ಆ ಮಡಿಗೆ ಪೂರ್ತಿ ಆ ಪಾಲಿಥಿನ್ ಮುಚ್ಚಬಿಡೋದು. ಮುಚ್ಚಬಿಟ್ಟು ಅಲ್ಲಲ್ಲಲ್ಲಿ ತೂತ ಇರ್ತವೆ ಗಿಡ ನೆಡಕ್ಕೆ ಇಲ್ಲ ಬೀಜ ಹಾಕಕ್ಕೆ, ಅಲ್ಲಿ ಮಾತ್ರ ಹಾಕೊಳ್ಳೋದು. ಅವಾಗ ಬೇರೆ ಕಡೆ ಕಳೆ ಬರೋದಿಲ್ಲ. ಯಾಕೆ ಅಂತ ಅಂದ್ರೆ ಪಾಲಿಥಿನ್ ಮುಚ್ಕೊಂಡಿರ್ತದಲ್ಲ ಅಲ್ಲಿ ಬರೋದಿಲ್ಲ. ಈ ನೆರಳಲ್ಲಿ ಇರ್ತದ ಅಲ್ಲಿ ಕಳೆ ಜಾಸ್ತಿ ಬರೋದಿಲ್ಲ. ಯಾಕೆ ಅಂತ ಅಂದ್ರೆ ಈ ಕಳೆ ಬರಬೇಕು ಅಂತ ಅಂದ್ರೂ ಕೂಡ ಬಿಸಿಲು ಬಿಸಿಲಿದ್ರೆ ಮಾತ್ರ ಬರ್ತದೆ. ಅದಕ್ಕೋಸ್ಕರ ಆತರ ಮಾಡ್ಕೋಬೇಕು. ಆದಷ್ಟು ಕಳೆನ ಕಳೆನಾಶಕ ಅಂತವೆಲ್ಲ ಬಳಕೆ ಮಾಡೋದು ಬಿಟ್ಬಿಟ್ಟು ಈಗ ಕುಂಟೆ ಹೊಡೆಯೋದು, ಈ ಮಲ್ಚಿಂಗ್ ಮಾಡೋದು, ಅಥವಾ ಕೈಯಲ್ಲಿ ಕೀಳಿದ್ರೆ ಕೈಯಲ್ಲಿ ಕೀಳೋದು. ಇನ್ನು ಇತ್ತೀಚೆಗೆಲ್ಲ ಎಂತ ಮಿಷನ್ ಪಶನ್ ಬಂದವಲ್ಲಪ್ಪ, ಮಿಷನ್ ತಗೊಂಡು ಮಿಷನ್ ಅಲ್ಲಿ ಹೊಡೆಯೋದು. ಈ ತರ ಮಾಡ್ಕೊಂಡ್ರೆ ಎಲ್ಲರಿಗೂ ಒಳ್ಳೇದು, ಎಲ್ಲದಕ್ಕೂ ಒಳ್ಳೇದು, ನಮ್ಮ ಭೂಮಿಗೂ ಒಳ್ಳೇದು, ಪರಿಸರಕ್ಕೂ ಒಳ್ಳೇದು. ನಾ ಬರೀ ಕಳೆನಾಶ ಸಿಗ್ತದೆ ಅತ್ತೊಂದು ಹೊಡಿತೀನಿ ಮಾಡ್ತೀನಿ ಅಂತ ಅಂದ್ರೆ ಮುಂದಿನ ದಿವಸಗಳಲ್ಲಿ ಭಾರಿ ತೊಂದರೆ ಐತೆ. ಈಗ ನೋಡ್ ಸುಮ್ಮಕ್ಕ, ಈಗ ನಿನಗೊಂದು ಐಡಿಯಾ ಬಂತು ಅಂತ ಅನ್ಕೋತೀನಿ. ನಾನು ಅದಕ್ಕೆ ಹೇಳಿತ್ತು ಹಣೆ ಏನತ್ರ ಕೇಳ್ಕೊಳ್ಳೋಣ, ಹಣೆ ಒಳ್ಳೆ ಐಡಿಯಾ ಕೊಡ್ತಾನೆ ಅಂತ ಹೇಳಿ. ಈಗ ಗೊತ್ತಾಯ್ತೇನವ, ಈಗ ದೊಡ್ಡ ದೊಡ್ಡವೆಲ್ಲ ಇದ್ರೆ ಕೈಯಲ್ಲಿ ಕಿತ್ತಾಕೊಳ್ಳೋದು ಸುಲಭ ಆಗಂಗೆ. ಇನ್ ಆಗ್ಲಿಲ್ಲ ಅಂತಂದ್ರೆ ಮಿಷಿನ್ ಅಲ್ಲಿ ಓಡಿಸ್ತೀಯಾ, ಮಿಷಿನ್ ಅಲ್ಲಿ ಓಡಿಸ್ಬೇಕು ಸುಮ್ಮಕ್ಕ ನೀನು. ಈಗ ಈ ತೋಟಗಾರಿಕೆ ಇಲಾಖೆ, ಕೃಷಿ ಇಲಾಖೆ ಅಲ್ಲವ, ಅದಕ್ಕೆ ಇಷ್ಟು ಸಬ್ಸಿಡಿ ಅಂತ ಕೊಡ್ತಾರೆ. ಅದು 30,000 ಆದ್ರೆ 15,000 ಸಿಗ್ತದೆ. ಅದು ಒಂದ್ ತಗೊಂಡ್ ಬಂದ್ ನೋಡ್ದೆ, ಸ್ವಲ್ಪ ಒಂದು 100 ಗಂಟೆ 150 ಗಂಟೆ ಒಡೆಯ ಹೊತ್ತಿಗೆ ರಿಪೇರಿಗೆ ಬಂದ್ಬಿಡ್ತವೆ. ರಿಪೇರಿ ಮಾಡ್ಕೊಡೋರು ಇಲ್ಲ ನಮ್ಮ ಊರಲ್ಲಿ, ಮತ್ತ ಹೊಸಾವ್ ತಗೋಬೇಕು. ಇದಕ್ಕೆ ನಂಗ್ ದುಡ್ಡು ಹಾಕಿ ಹಾಕಿ ಆದಾಯಕ್ಕಿಂತ ಖರ್ಚೆ ಹೆಚ್ಚಾಗಿ ಕೂತ್ಬಿಟ್ಟದೆ. ನೀನೇನು ತಲೆ ಕೆಡಿಸ್ಕೋಬೇಡ, ಮುಂದಿನ ದಿನಗಳಲ್ಲಿ ಏನೋ ಒಂದಕ್ಕೊಂದು ಪರಿಹಾರ ಮಾಡಕ್ ಆಯ್ತದೆ. ಅಣ್ಣ ನಂಗೆ ತಡ ಆಯ್ತು ಅಕ್ಕ, ನಾನು ಹೊರಡ್ತೀನಿ ಕಣಕ್ಕ.